ಕೇಳುಗರೆ, ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು. ತಂಪಾದ ಸಿಹಿ ಪದಾರ್ಥಗಳು, ಹಾಲು, ತುಪ್ಪ, ಹಲಸಿನ ಹಣ್ಣು, ತೆಂಗಿನ ತಿರುಳು ಉತ್ತಮ. ಉಪ್ಪು, ಹುಳಿ, ಖಾರದ ಆಹಾರ ವರ್ಜ್ಯ. ತೆಳುವಾದ ವಸ್ತ್ರಧಾರಣೆ, ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ. ಹಗಲು ನಿದ್ದೆ, ಅತಿ ವ್ಯಾಯಾಮ ನಿಷಿದ್ಧ. ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ನೀಲಿ ನಾಲಿಗೆ ರೋಗ ಮತ್ತು ಕರುಳುಬೇನೆ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಚೇತನ್ ಕುಮಾರ್ ಜಿಕೆ ಮತ್ತು ಡಾಕ್ಟರ್ ಎಸ್ಪಿ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡ್ತೇವೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ನೀಲಿ ನಾಲಿಗೆ ರೋಗ ಹಾಗೂ ಅದರ ನಿಯಂತ್ರಣ ಕ್ರಮ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ಚೇತನ್ ಕುಮಾರ್ ಅವರು ಮಾಹಿತಿಯನ್ನ ಮಾಡಿಕೊಡುತ್ತಿದ್ದಾರೆ. ಚೇತನ್ ಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಸಹಜವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ನೀಲಿ ನಾಲಿಗೆ ರೋಗ ಕಂಡುಬರುತ್ತೆ. ಈ ನೀಲಿ ನಾಲಿಗೆ ರೋಗ ಅಂತಂದ್ರೆ ಏನು? ಈ ರೋಗದ ಪರಿಚಯವನ್ನ ಮಾಡಿಕೊಡಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನೀಲಿ ನಾಲಿಗೆ ರೋಗ ಅಂತ ಎಲ್ಲ ಸಾಮಾನ್ಯವಾಗಿ ನೀವು ಕೇಳಿರ್ತೀರಾ. ನೀಲಿ ನಾಲಿಗೆ ರೋಗ ಅನ್ನಂಥದ್ದು ಕುರಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಪ್ರಮುಖವಾದ ರೋಗ. ಹಾಗಂತ ಕೇಳಿದ್ರೆ ಮೇಕೆಗಳಲ್ಲಿ ಬರಲ್ವಾ, ದನಗಳಲ್ಲಿ ಬರಲ್ವಾ, ಎಮ್ಮೆಗಳಲ್ಲಿ ಬರಲ್ವಾ? ಅವುಗಳಲ್ಲೂ ಬಂದಿರುವಂತಹ ವರದಿಗಳಿದ್ದಾವೆ. ಆದರೆ ಅವುಗಳಲ್ಲಿ ಈ ರೋಗದ ತೀವ್ರತೆ ಸ್ವಲ್ಪ ಕಡಿಮೆ ಪ್ರಮಾಣದ್ದಾಗಿರುತ್ತೆ. ಈ ರೋಗ ಸಾಂಕ್ರಾಮಿಕ ರೋಗ ಅಲ್ಲ, ಆದರೆ ಒಂದು ಕುರಿ ಮಂದೆನಲ್ಲಿ ಹಲವಾರು ಕುರಿಗಳು ಈ ರೋಗಕ್ಕೆ ತುತ್ತಾಗ್ತವೆ. ಯಾಕೆ ಅಂತ ಹೇಳಿದ್ರೆ ಈ ರೋಗ ಒಂದು ಕುರಿಯಿಂದ ಇನ್ನೊಂದು ಕುರಿಗೆ ಹರಡಲಿಕ್ಕೆ ಕೆಲವೊಂದು ಕೀಟಗಳು ಸಹಾಯ ಮಾಡ್ತವೆ. ಹಾಗಾಗಿ ಒಂದು ಮಂದೆಯಲ್ಲಿ ಅತಿ ಹೆಚ್ಚು ಕುರಿಗಳು ಬಳಲುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ನೀಲಿ ನಾಲಿಗೆ ರೋಗ ಹೆಚ್ಚಾಗಿ ಕುರಿಗಳಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾ ಇದ್ರಿ. ಹೌದು. ಈ ರೋಗ ಹೇಗೆ ಹರಡುತ್ತೆ, ಹಾಗೇನೆ ಈ ರೋಗ ಯಾವ ವೈರಾಣುನಿಂದ ಬರುತ್ತೆ ಅಂತ ಹೇಳ್ತೀರಿ? ಈ ನೀಲಿ ನಾಲಿಗೆ ರೋಗ ಬರುವಂತಹದ್ದು ರಿಯೋವಿರಿಡೆ ಅಂತ ಒಂದು ವೈರಾಣುವಿನ ಕುಟುಂಬ ಇದೆ, ಆ ಕುಟುಂಬಕ್ಕೆ ಸೇರಿದ ವೈರಸ್ ಇಂದ ಬರುತ್ತೆ, ಅದು ಆರ್ಬಿ ವೈರಸ್ ಅಂತ ಹೇಳಿ. ಈ ವೈರಾಣುವನ್ನ 1906 ಮೊದಲ ಬಾರಿಗೆ ಪತ್ತೆ ಹಚ್ಚಿದ್ರು. ಆ ಹಿಂದೆ ಕೂಡ ಸೌತ್ ಆಫ್ರಿಕಾದಲ್ಲಿ ಈ ರೋಗ ಇತ್ತು, ಆದ್ರೆ ಮೊದಲನೇ ಬಾರಿಗೆ ಪತ್ತೆ ಹಚ್ಚಿ ಅದರದ ಮಾಹಿತಿಯನ್ನ ಕೊಟ್ಟಂತದ್ದು 1906 ಅಂದ್ರೆ ಇಲ್ಲಿಗೆ ಸರಿಸುಮಾರು 115-120 ವರ್ಷ ಆಗ್ತಾ ಬರ್ತಾ ಇದೆ. ನಮ್ಮ ದೇಶದಲ್ಲಿ 1964 ಈ ರೋಗನ ಮೊದಲನೇ ಬಾರಿಗೆ ಪತ್ತೆ ಹಚ್ಚಲಾಯಿತು. ಅಂದಿನಿಂದ ಇಂದಿನವರೆಗೂ ವಿವಿಧ ಪ್ರದೇಶಗಳಲ್ಲಿ ಈ ರೋಗ ಇದೆ, ದೇಶದಾದ್ಯಂತ ಈ ರೋಗದ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ. ರೋಗ ಹೇಗೆ ಹರಡುತ್ತೆ, ನಾವು ಈ ಮೊದಲೇ ಹೇಳಿದಾಗೆ ಕ್ಯೂಲಿಕಾಯ್ಡೀಸ್ ಅನ್ನುವಂತಹ ಒಂದು ಸೊಳ್ಳೆ ಜಾತಿಗೆ ಸೇರಿದಂತಹ ಕೀಟದಿಂದ ಹರಡುತ್ತೆ, ಅದಕ್ಕೆ ಕುರುಡು ನೊಣ ಅಂತ ಕೂಡ ಕರೀತಾರೆ. ಈ ಕುರುಡು ನೊಣ ಏನ್ ಮಾಡುತ್ತೆ, ಯಾವ ಕುರಿಗೆ ರೋಗ ಬಂದಿದೆಯೋ ಆ ಕುರಿಗೆ ಕಚ್ಚಿಬಿಡುತ್ತೆ. ರಕ್ತ ಇರುವಂತಹ ಸಂದರ್ಭದಲ್ಲಿ ಈ ವೈರಾಣು ಕುರುಡು ನೊಣದ ದೇಹನ ಪ್ರವೇಶಿಸುತ್ತದೆ. ಪ್ರವೇಶಿಸಿದ ನಂತರ ಈ ಕುರುಡು ನೊಣ ಇನ್ನೊಂದು ಕುರಿಗೆ ಕಚ್ಚುತ್ತೆ, ಅಂತ ಸಮಯದಲ್ಲಿ ಈ ಜೊಲ್ಲಿನ ಮುಖಾಂತರ ಇನ್ನೊಂದು ಕುರಿಗೆ ಹರಡುತ್ತದೆ. ಸೊ ಹಾಗಾಗಿ ಕುರುಡು ನೊಣಗಳನ್ನ ನಾವು ಕಂಟ್ರೋಲ್ ಮಾಡುವಂತದ್ದು ಅಂದ್ರೆ ನಿಯಂತ್ರಿಸುವಂತದ್ದು ಪ್ರಮುಖವಾಗುತ್ತೆ. ಏನಕ್ಕೆ ಈ ಒಂದು ರೋಗನ ನೀಲಿ ನಾಲಿಗೆ ರೋಗ ಅಂತಾನೆ ಕರೀತಾರೆ? ತುಂಬಾ ಸೂಕ್ತವಾದ ಪ್ರಶ್ನೆ. ಈ ರೋಗದ ಒಂದು ಪ್ರಮುಖವಾದ ಲಕ್ಷಣ ಏನು ಅಂತ ಹೇಳಿದ್ರೆ, ಯಾವ ಕುರಿಗಳಿಗೆ ರೋಗ ಇರುತ್ತೋ ಆ ಕುರಿಗಳ ನಾಲಿಗೆ ಊದ್ಕೊಳ್ಳುತ್ತೆ, ನಾಲಿಗೆ ಮೇಲೆ ಉಣ್ಣುಗಳಾಗ್ತವೆ, ಆ ಉಣ್ಣಾಗಿ ಆ ನಾಲಿಗೆ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ರೋಗನ ನೀಲಿ ನಾಲಿಗೆ ರೋಗ ಅಂತಾರೆ. ಈ ರೋಗದಿಂದ ಯಾವ ಕುರಿ ಬಳಲ್ತಾ ಇರುತ್ತೆ, ಆ ಕುರಿಗೆ ದೇಹದಲ್ಲಿ ವೈರಾಣು ಪ್ರವೇಶಿಸಿದ ನಂತರ ರಕ್ತನಾಳ ಎಲ್ಲ ಉರಿಯೂತ ಬರುತ್ತೆ, ಇನ್ಫೆಕ್ಷನ್ ಅಂತ ಏನ್ ಹೇಳ್ತೀವಲ್ಲ ಅದು ಇನ್ಫೆಕ್ಷನ್ ಆಗತ್ತೆ. ಆ ಸಮಯದಲ್ಲಿ ಅನಿಯಮಿತವಾಗಿ ಅಂದ್ರೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ರಕ್ತ ಹೆಪ್ಪುಗಟ್ಟುವಂತ ಸಾಧ್ಯತೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಆ ಭಾಗಗಳಿಗೆ ರಕ್ತ ಸಂಚಾರ ತುಂಬಾ ಕಡಿಮೆ ಆಗುತ್ತೆ, ಹಾಗಾಗಿ ಆ ಭಾಗ ಕೊಳಿಲಿಕ್ಕೆ ಶುರು ಆಗುತ್ತೆ, ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಹಾಗಾಗಿ ಈ ರೋಗನ ನೀಲಿ ನಾಲಿಗೆ ರೋಗ ಅಂತ ಕರೀತಾರೆ. ಪ್ರಮುಖವಾದಂತಹ ಲಕ್ಷಣಗಳನ್ನು ನಾವು ಹೇಗೆ ಗುರುತಿಸಬಹುದು? ಪ್ರಮುಖವಾದ ಲಕ್ಷಣಗಳು ಏನಂತ ಹೇಳಿದ್ರೆ, ಕೆಲವೊಂದು ಸಂದರ್ಭದಲ್ಲಿ ಈ ರೋಗದ ತೀವ್ರತೆಯನ್ನ ಅವಲಂಬಿಸಿರ್ತವೆ. ತುಂಬಾನೇ ತೀವ್ರಕರವಾದ ರೋಗ ಬಂದ್ರೆ ಯಾವುದೇ ರೋಗದ ಲಕ್ಷಣಗಳನ್ನ ತೋರಿಸದೆ ಕುರಿಗಳು ಸಾಯುವಂತ ಸಂದರ್ಭಗಳು ಹೆಚ್ಚಿರ್ತವೆ. ತೀವ್ರತೆ ಸ್ವಲ್ಪ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಕುರಿಗಳು ಬಳಲು ರೀತಿ ಕಾಣ್ತವೆ, ಕುರಿ ಮಂದೆಯಿಂದ ಬೇರ್ಪಡ್ತವೆ, ಕುಂಟತ ನಡ್ಕೊಂಡು ಹೋಗ್ತವೆ, ಕಾಣಿಸ್ತವೆ, ಜೊಲ್ ಸುರಿಸ್ತವೆ ಬಾಯಿಂದ, ಕಣ್ಣು ಮೂಗು ಬಾಯಿ ಕಣ್ಣಿನ ರೆಪ್ಪೆಗಳಲ್ಲಿ ಊತ ಬರುತ್ತೆ, ಉಸಿರಾಟದ ತೊಂದರೆ ಇರುತ್ತೆ, ಬಾಯಲ್ಲೆಲ್ಲ ತುಂಬಾನೇ ಹುಣ್ಣುಗಳಾಗಿರುತ್ತವೆ, ನಾಲ್ಗೆ ಮೇಲೂ ಕೂಡ ಹುಣ್ಣುಗಳಾಗಿರ್ತವೆ. ಇನ್ನು ಗೆರಸಿನ ಭಾಗದಲ್ಲಿರುವಂತಹ ಮಧ್ಯಭಾಗದಲ್ಲಿರುವಂತಹ ಚರ್ಮ ಏನಿದೆ ಅದು ಕೆನ್ನೇರಲೆ ಬಣ್ಣ ಇಲ್ಲ ಕೆಂಪು ಬಣ್ಣಕ್ಕೆ ಬದಲಾಗಿರುತ್ತೆ. ಇದು ಪ್ರಮುಖವಾದ ರೋಗದ ಲಕ್ಷಣಗಳು ಈ ನೀಲಿ ನಾಲ್ಗೆ ರೋಗದಲ್ಲಿ ನೋಡುವಂತಹದ್ದು. ಈಗ ನಾವು ನೀವು ಕಾಣೋ ಹಾಗೆ ಯಾವುದೇ ಒಂದು ರೋಗ ಬರಲಿ ಅಥವಾ ಕಾಯಿಲೆ ಬರಲಿ ಅದನ್ನ ಗುಣಪಡಿಸಲಿಕ್ಕೆ ಸಾಕಷ್ಟು ಮಾರ್ಗಗಳಿರುತ್ತೆ, ಮತ್ತೆ ಪರಿಹಾರ ಕೂಡ ಕಂಡುಕೊಳ್ಬಹುದು. ಹಾಗೇನೆ ಈ ನೀಲಿ ನಾಲ್ಗೆ ರೋಗವನ್ನ ತಡೆಯುವಂತಹ ಬಗೆ ಹೇಗೆ? ನೀಲಿ ನಾಲ್ಗೆ ರೋಗನ ತಡಿಬೇಕು ಅಂದ್ರೆ ಎರಡು ಪ್ರಮುಖ ಅಂಶಗಳಿಗೆ ನಾವು ಗಮನ ಕೊಡಬೇಕಾಗತ್ತೆ. ನಾವು ಮೊದಲೇ ಹೇಳಿದಾಗೆ ಒಂದು ಕ್ಯೂಲಿಕಾಯ್ಡಿಸ್ ಅಂತ ಏನು ಕುರುಡು ನೊಣ ಅಂತ ಕರಿತೀವಿ ಅದರ ನಿಯಂತ್ರಣ, ಇನ್ನೊಂದು ಲಸಿಕೆ ಹಾಕಿಸ್ಕೊಳ್ಳುವಂಥದ್ದು. ಲಸಿಕೆಯ ವಿಚಾರವಾಗಿ ಬರೋದಾದ್ರೆ ಏನಂತ ಹೇಳಿದ್ರೆ, ಪ್ರತಿ ವರ್ಷ ಮಳೆಗಾಲದ ಒಂದು ತಿಂಗಳು ಮುಂಚೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಉಚಿತವಾಗಿ ಎಲ್ಲ ಕುರಿ ಮೇಕೆ ಸಾಕಣೆದಾರರಿಗೆ ಲಸಿಕೆಯನ್ನು ಮಾಡಲಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಲಸಿಕೆಯನ್ನು ಹಾಕಿಸ್ಕೊಳ್ಳುವಂಥದ್ದು ತುಂಬಾನೇ ಅವಶ್ಯಕ. ಇದು ಒಂದು ಭಾಗ. ಇನ್ನು ಎರಡನೇ ವಿಷಯಕ್ಕೆ ಬಂದರೆ ಕ್ಯೂಲಿಕಾಯ್ಡಿಸ್ ಕುರುಡು ನೊಣದ ನಿಯಂತ್ರಣ. ಈ ಕುರುಡು ನೊಣದ್ದು ಸಾಮಾನ್ಯವಾಗಿ ನಾವು ಅದನ್ನು ಗಮನಿಸಿದ್ರೆ ಬೆಳಿಗ್ಗೆ 5-7 ರಾತ್ರಿ 6-8 ತುಂಬಾನೇ ಸಕ್ರಿಯವಾಗಿರ್ತವೆ, ತೀವ್ರವಾಗಿರುತ್ತೆ, ತುಂಬಾ ಚಟುವಟಿಕೆಯಿಂದ ಕೂಡಿರ್ತವೆ. ಸೊ ಏನು ಚಟುವಟಿಕೆಯಿಂದ ಕೂಡಿರ್ತವೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಅವು ರಕ್ತ ಇರುವಂತ ಸಾಧ್ಯತೆ ಜಾಸ್ತಿ. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಆ ಸಮಯದಲ್ಲಿ ನಮ್ಮ ಕುರಿ ಮೇಕೆಗಳನ್ನ ಕಾಪಾಡಿಕೊಳ್ಳುವಂತದ್ದು ತುಂಬಾ ಮುಖ್ಯ ಆಗುತ್ತೆ. ನಾವು ಸೊಳ್ಳೆ ಪರ್ದನಾದ್ರೂ ಯೂಸ್ ಮಾಡ್ಕೋಬಹುದು, ಬೇವಿಂದು ಚಕ್ಕೆ ಯೂಸ್ ಮಾಡಿ ಹೊಗೆನಾದ್ರೂ ಹಾಕ್ಬೋದು, ಇಲ್ಲ ಬೇರೆ ಬೇರೆ ವಿವಿಧ ರೀತಿಯ ಔಷಧಿಗಳಿವೆ ಅವನ್ನಾದ್ರೂ ಸಿಂಪಡಿಸಬಹುದು. ಅದರಿಂದ ಆದ್ರೂ ನಾವು ಇವನ್ನ ಮಾಡಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಈ ಕ್ಯೂಲಿಕಾಯ್ಡಿಸ್ ಕುರುಡು ನೊಣ ಏನಿದೆ, ಎಲ್ಲಿ ಜೌಗು ಪ್ರದೇಶ ಇರುತ್ತೆ, ಎಲ್ಲಿ ನೀರು ನಿಂತಿರುತ್ತೆ, ಎಲ್ಲಿ ತಗ್ಗು ಪ್ರದೇಶ ಇರುತ್ತೆ, ಅಲ್ಲಿ ಇವುಗಳ ಸಂತತಿ ಮತ್ತೆ ಬೆಳವಣಿಗೆ ಜಾಸ್ತಿ ಇರುತ್ತೆ. ಹೌದು, ಹಾಗಾಗಿ ಅಂತ ಜಾಗಕ್ಕೆ ಹೋಗದೆ ಇರುವಂತ ಮಳೆಗಾಲ ಸಮಯದಲ್ಲಿ ತುಂಬಾನೇ ಒಳ್ಳೇದು. ಆಮೇಲೆ ಮಳೆಗಾಲದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕುರಿಗಳಿಗೆ ಹುಣ್ಣೆ ಕತ್ತರಿಸಬಾರ್ದು. ಇದು ಕುರುಡು ನೊಣ ಏನಿದೆ, ನೀವು ಹುಣ್ಣೆ ಪೂರಾ ಕತ್ತರಿಸ್ಬಿಟ್ರೆ ನೇರವಾಗಿ ಚರ್ಮದ ಮೇಲೆ ಕುತ್ಕೊಂಡ್ಬಿಡುತ್ತೆ, ಚರ್ಮದ ಮೇಲೆ ಕುತ್ಕೊಂಡ್ಬಿಡುತ್ತೆ, ಕಚ್ಚುವಂತ ಸಾಧ್ಯತೆ ಮತ್ತೆ ತೀವ್ರತೆ ಹೆಚ್ಚಾಗುತ್ತೆ ಹಾಗಾಗಿ ನೀವು ಮಳೆಗಾಲದಲ್ಲಿ ಅದನ್ನ ಕತ್ತರಿಸದೆ ಇರುವಂತದ್ದು ಬಹಳ ಒಳ್ಳೇದು. ಆಮೇಲೆ ಕುರಿ ಪಿಕ್ಕೆ ಎಲ್ಲ ಏನಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ನಾವು ಕುರಿ ಮಂದೆಯಿಂದ ದೂರ ಹಾಕುವಂತದ್ದು. ಸಾಮಾನ್ಯವಾಗಿ ನಾವು ಬೇರೆ ರೋಗಗಳಿಗೆ ಏನ್ ಮಾಡ್ಬೇಕು ಅದೆಲ್ಲನೂ ಮಾಡಬೇಕು, ಜೊತೆಗೆ ನಾವು ಈ ಸೊಳ್ಳೆ ಕಾಟನ ನಿಯಂತ್ರಣ ಮಾಡುವಂತದ್ದು ಒಳ್ಳೇದಾಗತ್ತೆ. ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಏನು ಕುರುಡು ನೊಣ ಇದೆ ಇದು ಕಾಣಿಸ್ಕೊಳ್ತಕ್ಕಂತಹ ಜಾಗ ಅಂತಂದ್ರೆ ಜೌಗು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ಕೊಳಚೆ ನೀರಿರ್ತಕ್ಕಂತಹ ಜಾಗ ಇರ್ಬೋದು, ನೈರ್ಮಲ್ಯತೆ ಇರತಕ್ಕಂತಹ ಜಾಗಗಳಿರ್ಬೋದು, ಇಂತಹ ಪ್ರದೇಶಗಳಲ್ಲಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅಂತಹ ಜಾಗಗಳಲ್ಲಿ ನಮ್ಮ ಕುರಿ ಮಂದೆಗಳನ್ನ ಬಿಡದೆ ಇರೋದು ಒಳ್ಳೇದು. ಮತ್ತೆ ಸಾಧ್ಯವಾದಷ್ಟು ಅನುಕೂಲ ಆದ್ರೆ ಪರದೆಗಳನ್ನ ಬಳಸಬಹುದು, ಇಲ್ಲ ಅಂತಂದ್ರೆ ತಾವು ಹೇಳಿದಾಗೆ ಈ ಒಂದು ಬೇವಿನ ಹೊಗೆಗಳನ್ನ ಹಾಕಿ ಅಥವಾ ಇತರೆ ಅನುಕೂಲಕರವಾದಂತಹ ಒಂದು ಪದ್ಧತಿಗಳನ್ನ ಅನುಸರಿಸಿಕೊಂಡು ಇದನ್ನ ನಿಯಂತ್ರಣ ತರಬಹುದು. ಇನ್ನ ಈ ಒಂದು ನೀಲಿ ನಾಲಿಗೆ ರೋಗ ಬಂದಿರತಕ್ಕಂತಹ ಕುರಿಗಳಿಗೆ ನಾವು ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡಿಸಿ ಅದರ ಆರೋಗ್ಯವನ್ನ ಉತ್ತಮ ಪಡಿಸಬಹುದು? ಸರ್, ಇದು ವೈರಾಣುವಿನಿಂದ ಬಂದಿರುವಂತಹ ರೋಗ. ಯಾವುದೇ ಸಂದರ್ಭದಲ್ಲಿ ನಾವು ವೈರಾಣು ವಿರುದ್ಧ ಹೋರಾಡುವಂತಹ ಮದ್ದುಗಳನ್ನ ನಾವು ಇಲ್ಲಿವರೆಗೆ ಪ್ರಾಣಿಗಳಲ್ಲಿ ಉಪಯೋಗಿಸ್ತಾ ಇಲ್ಲ, ಇಲ್ಲ ಉಪಯೋಗದಲ್ಲಿ ಇಲ್ಲ. ಹಾಗಾಗಿ ನಾವು ಯಾವುದೇ ಚಿಕಿತ್ಸೆ ಮಾಡಿದ್ರು ಪ್ರಾಣಿಗಳ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಹಾಗೆ ಮಾಡ್ತೀವೋ ಹೊರತು ರೋಗದ ವಿರುದ್ಧ ನೇರವಾಗಿ ನಮ್ಮ ಹೋರಾಟ ಇರೋದಿಲ್ಲ. ಹಾಗಾಗಿ ಈ ರೋಗ ಬಂದಿರುವಂತಹದ್ರಲ್ಲಿ ನಾವು ನೋಡ್ಕೊಳ್ಳುವಂತಹದ್ದು, ನಾವು ಕೊಡುವಂತಹ ಆಹಾರದ್ದು ಅದು ತುಂಬಾನೇ ಪ್ರಮುಖವಾಗಿರುತ್ತೆ. ಜೊತೆಗೆ ಈ ಬೆಂಬಲಿಸುವಂತಹ ಕೆಲವೊಂದು ಚುಚ್ಚುಮದ್ದುಗಳನ್ನ ಹಾಕೋಬೇಕಾಗುತ್ತೆ. ಈಗ ನಾವು ರಾಗಿ ಗಂಜಿ ಕೊಡ್ಬೋದು, ಅದಕ್ಕೆ ಸ್ವಲ್ಪ ಅಡಿಗೆ ಸೋಡಾ ಉಪ್ಪು ಹಾಕಿ ಬೆಲ್ಲ ಹಾಕಿ ಅದನ್ನ ಕೊಡ್ಬೋದು. ಯಾಕೆ ಅಂತ ಹೇಳಿದ್ರೆ ಬಾಯಲ್ಲಿ ಉಣ್ಣಾಗಿರೋದ್ರಿಂದ ಅದು ಅಗಿಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ಯಾವುದು ತುಂಬಾ ಸುಲಭವಾಗಿ ಬಾಯಿಯಿಂದ ಹೋಗುತ್ತೋ ಅದನ್ನ ಹಾಕುವಂತದ್ದು ಅನುಕೂಲಕರ ಆಗುತ್ತೆ. ಸಹಜವಾಗಿ ಯಾವುದೇ ಒಂದು ಕಾಯಿಲೆ ಬರಲಿ ಅಥವಾ ರೋಗ ಬರಲಿ ಅದರಲ್ಲಿ ಸಾವಿನ ಪ್ರಮಾಣ ಹೆಚ್ಚಿರುತ್ತೆ ಅನ್ನೋದು ನಾವು ನೀವೆಲ್ಲ ಕೇಳ್ಪಟ್ಟಿದೀವಿ. ಹಾಗೇನೆ ಈ ನೀಲಿ ನಾಲಿಗೆ ರೋಗ ತಗುಲಿದಂತಹ ಕುರಿಗಳಲ್ಲಿ ಮೇಕೆಗಳಲ್ಲಿ ಸಾವಿನ ಪ್ರಮಾಣ ಹೇಗಿರುತ್ತೆ, ಇದನ್ನ ನಿಯಂತ್ರಣ ಮಾಡುವತ್ತ ನಮ್ಮ ರೈತ ಬಾಂಧವರು ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು? ಒಂದು 100 ಕುರಿ ಇರುವಂತಹ ಒಂದು ಮಂದೆ ಅಂತ ಅನ್ಕೊಂಡ್ರೆ ಒಂದು ಕುರಿಗೆ ರೋಗ ಬಂದ್ರೆ ಸುಮಾರು ಅದರಲ್ಲಿ 50-75 ಕುರಿಗಳಿಗೆ ಮುಂದಿನ ದಿನದಲ್ಲಿ ಈ ರೋಗ ಬರುವಂತ ಅಂದ್ರೆ ನೀಲಿ ನಾಲಿಗೆ ರೋಗ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ಕುರಿಗೆ ಬಂದ್ರೆ 100 ಕುರಿ ಇರೋ ಮಂದೆನಲ್ಲಿ 50-75 ಕುರಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಅದೇ 100 ಕುರಿ ಇರೋ ಮಂದೆನಲ್ಲಿ ಸಾವು ಶುರುವಾದ್ರೆ ಅದರಲ್ಲಿ ಒಂದು 20-50% ಸಾಯುವಂತ ಸಾಧ್ಯತೆ ಇರುತ್ತೆ. ಇದು ಮತ್ತೆ ಏನಂತ ಹೇಳಿದ್ರೆ ರೋಗದ ತೀವ್ರತೆ ಮೇಲಿರುತ್ತೆ. ಕೆಲವೊಂದು ಕುರಿ ಮಂದೆನಲ್ಲಿ ರೋಗದ ತೀವ್ರತೆ ತುಂಬಾನೇ ಕಡಿಮೆ ಇದ್ರೆ ಕೇವಲ 2-3 ಕುರಿ ಸಾಯೋ ಸಾಧ್ಯತೆ ಇರುತ್ತೆ. ತುಂಬಾನೇ ರೋಗದ ತೀವ್ರತೆ ಇದ್ರೆ 100 ಕುರಿನಲ್ಲಿ 90 ಕುರಿ ಸಾಯುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಹೇಳಬೇಕು, ಸಾಮಾನ್ಯ ಜ್ಞಾನದಲ್ಲಿ ಹೇಳಬೇಕಂತ ಹೇಳಿದ್ರೆ ಒಂದು 50-75% ಕುರಿಗಳು ರೋಗದಿಂದ ಬಳಲ್ತವೆ, ಒಂದು 20-50% ಕುರಿಗಳು ಸಾಯುವಂತ ಸಂಭವ ಇರ್ತದೆ. ಹಾಗಾಗಿ ಕಾಲಕಾಲಕ್ಕೆ ಏನು ನಮ್ಮ ಸರ್ಕಾರದವರು ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂತಾರೋ ದಯಮಾಡಿ ಎಲ್ಲ ರೈತ ಬಾಂಧವರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಈ ಕುರಿ ಮತ್ತೆ ಮೇಕೆಗಳಲ್ಲಿ ಕಂಡು ಬರುವಂತಹ ನೀಲಿ ನಾಲಿಗೆ ರೋಗವನ್ನ ತಡೆಗಟ್ಟಲು ಕೈ ಜೋಡಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ನಮ್ಮ ಈ ಒಂದು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಆಡು ಮತ್ತೆ ಮೇಕೆಗಳನ್ನ ಸಾಕೋದನ್ನ ಗಮನಿಸ್ತಾ ಇದ್ದೀವಿ, ನೋಡಿದೀವಿ ಕೂಡ. ಇಂತಹ ಸಂದರ್ಭದಲ್ಲಿ ಈ ಒಂದು ನೀಲಿ ನಾಲಿಗೆ ರೋಗದಿಂದ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ನಮ್ಮ ರೈತ ಬಾಂಧವರು ಅನ್ನೋದಾದ್ರೆ ಅವರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆ ಏನು? ಮೊದಲನೆಯದಾಗಿ ಈ ಕೀಟ ನಿಯಂತ್ರಣಕ್ಕೆ ಕ್ರಮವನ್ನು ತೆಗೆದುಕೋಬೇಕು. ತುಂಬಾನೇ ಬೆಳಗಿನ ಜಾವ ಜೌಗು ಪ್ರದೇಶಗಳಿಗೆ ಕುರಿ ಮೇಕೆಗಳನ್ನ ಒಯ್ದು ಮೇಯಿಸಬಾರದು. ಮಳೆಗಾಲದಲ್ಲಿ ಉಣ್ಣೆಯನ್ನ ಕತ್ತರಿಸಬಾರದು. ಕಾಲಕಾಲಕ್ಕೆ ಸರ್ಕಾರದವರು ಕೊಡುವಂತ ಲಸಿಕಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ, ನಾನು ಬರೇ ನೀಲಿ ನಾಲಿಗೆ ರೋಗ ಅಂತ ಇಲ್ಲ, ಗೆರಸಲು ರೋಗಕ್ಕೂ ಕೂಡ ನಮ್ಮಲ್ಲಿ ಲಸಿಕೆ ನಡೀತಾ ಇದೆ. ಎಲ್ಲ ಲಸಿಕಾ ಕಾರ್ಯಕ್ರಮಗಳಲ್ಲಿ ರೈತ ಬಾಂಧವರು ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಅಗತ್ಯವಾದ ಮಾಹಿತಿ ಏನಾದರೂ ಬೇಕಾದ್ರೆ ಹತ್ತಿರದ ಪಶುವೈದ್ಯರನ್ನ ಸಂಪರ್ಕಿಸಬಹುದು. ಹಲವಾರು ಪಶು ಆಸ್ಪತ್ರೆಗಳಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ, ಅದ್ರ ಜೊತೆಗೆ ನಮ್ಮಲ್ಲೇ ಪಶುವೈದ್ಯಕೀಯ ಮಹಾವಿದ್ಯಾಲಯ ಇದೆ, ಅಲ್ಲೂ ಕೂಡ ಬಂದು ನಮ್ಮನ್ನ ಸಂಪರ್ಕಿಸಬಹುದು. ಎಲ್ಲ ಅಗತ್ಯವಾದ ಇದನ್ನ ನಾವು ಮಾಡಿಕೊಡ್ತೀವಿ. ಒಳ್ಳೆಯದು ಡಾಕ್ಟ್ರೆ, ಇದುವರೆಗೆ ನೀಲಿ ನಾಲಿಗೆ ರೋಗಕ್ಕೆ ಪೂರಕವಾದಂತಹ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ಒಂದು ರೋಗಕ್ಕೆ ಪೂರಕವಾಗಿ ಮತ್ತಷ್ಟು ಮಾಹಿತಿಗಳು ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 6444100091. ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ಕೊಡಿ. 9964410091. ಒಳ್ಳೆಯದು ಡಾಕ್ಟರ್. ಇದುವರೆಗೆ ಕುರಿ ಮತ್ತು ಮೇಕೆಗಳಲ್ಲಿ ನೀಲಿ ನಾಲಿಗೆ ರೋಗ ಈ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ತಮ್ಮ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ರೈತ ಬಾಂಧವರೇ, ಇದುವರೆಗೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ನೀಲಿ ನಾಲಿಗೆ ರೋಗ ಹಾಗೂ ಅದರ ನಿಯಂತ್ರಣ ಕ್ರಮ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಚಿಕಿತ್ಸಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ಚೇತನ್ ಕುಮಾರ್ ಅವರಿಂದ ಮಾಹಿತಿಯನ್ನ ಕೇಳಿದಿರಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ಕರುಳುಬೇನೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಮುದಾಯ ಆರೋಗ್ಯ ಅಧ್ಯಯನ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಪಿ ಸತೀಶ್ ಅವರೊಂದಿಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಸಹಜವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಕರುಳುಬೇನೆ ಕಂಡುಬರುತ್ತೆ. ಈ ಕರುಳುಬೇನೆ ಅಂತಂದ್ರೆ ಏನು? ಈ ರೋಗಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತ ಹೇಳ್ತೀರಿ? ರೈತ ಬಾಂಧವರಿಗೆ ನಮಸ್ಕಾರ. ಕರುಳುಬೇನೆ ಅಥವಾ ಕರುಳು ಜೀವಿಷ ರಕ್ತ ಅಥವಾ ಇದನ್ನ ಇಂಗ್ಲಿಷ್ನಲ್ಲಿ ಎಂಟರೋಟಾಕ್ಸಿಮಿಯಾ ರೋಗ ಅಂತಲೂ ಸಹ ನಾವು ಕರಿತೀವಿ. ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರತಕ್ಕಂತಹ ಅತಿ ಪ್ರಮುಖ ರೋಗಗಳಲ್ಲಿ ಇದು ಪ್ರಮುಖ ಸ್ಥಾನವನ್ನ ಪಡೆದಿರುತ್ತೆ. ಯಾಕೆ ಅಂದ್ರೆ ಈ ರೋಗ ಬಂದ ತಕ್ಷಣ ಬಹಳಷ್ಟು ಕುರಿ ಮರಿಗಳು ಸಾಯ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಹಾಗಾಗಿ ರೈತ ಬಾಂಧವರು ಈ ರೋಗದ ಬಗ್ಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ವಿಷಯವನ್ನು ತಿಳ್ಕೊಂಡ್ಬಿಟ್ಟು ರೋಗವನ್ನು ನಿಯಂತ್ರಣ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮೊದಲನೇದಾಗಿ ಏನಿದು ಕರುಳುಬೇನೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ ಫಸ್ಟ್. ಇದು ಸಾಮಾನ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಮುಖ ರೋಗ. ಇದು ಒಂದು ಸೂಕ್ಷ್ಮಾಣುಜೀವಿಗಳು ಅಂದ್ರೆ ಬ್ಯಾಕ್ಟೀರಿಯಾಗಳು ಅಂತ ಏನು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಈ ಸೂಕ್ಷ್ಮಾಣುಜೀವಿಗಳಿಂದ ಬರ್ತಕ್ಕಂತಹ ಒಂದು ರೋಗ. ಈ ರೋಗ ಏನಪ್ಪಾ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳು ದೇಹದಲ್ಲಿ ಒಂದು ವಿಷಯುಕ್ತ ಪದಾರ್ಥವನ್ನು ಉತ್ಪತ್ತಿ ಮಾಡಿ ಆ ವಿಷಯುಕ್ತ ಪದಾರ್ಥ ದೇಹದಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಪ್ರಾಣಿಗಳ ಸಾವಿಗೆ ಕಾರಣ ಮಾಡ್ತಕ್ಕಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ರೋಗ. ಸಾಮಾನ್ಯವಾಗಿ ಕ್ಲಾಸ್ಟ್ರಿಡಿಯಂ ಪರ್ಫ್ರಿಂಜೆನ್ಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಅಂದ್ರೆ ಸೂಕ್ಷ್ಮಾಣು ಈ ರೋಗವನ್ನ ಉಂಟು ಮಾಡ್ತಕ್ಕಂಥದ್ದು. ಅದ್ರ ಹೇಳಬೇಕು ಅಂತಂದ್ರೆ ಇದರಲ್ಲಿ ಕ್ಲಾಸ್ಟ್ರಿಯಂ ಪರ್ಫ್ರಿಂಜೆನ್ಸ್ ನ ಹಲವಾರು ಪ್ರಭೇದಗಳು ಇರ್ತವೆ. ಅದರಲ್ಲಿ ಪ್ರಮುಖವಾಗಿ ಡಿ ಪ್ರಭೇದ ಅಂತ ಏನ್ ಕರಿತೀವಿ ಅದು ಅತಿ ಮುಖ್ಯವಾಗಿ ಕರುಳುಬೇನೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಪ್ರಭೇದ. ಆದ್ದರಿಂದ ಇದು ಒಂದು ಸಾಂಕ್ರಾಮಿಕ ರೋಗ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಈ ಬ್ಯಾಕ್ಟೀರಿಯಾ ಸಾಮಾನ್ಯವಾಗಿ ದೇಹದಲ್ಲೇ ಇರುತ್ತೆ. ಯಾವಾಗ ಪ್ರಾಣಿಗಳ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಅಥವಾ ವಾತಾವರಣದ ಉಷ್ಣತೆ ಬದಲಾಗ್ಬಿಟ್ಟು ಉಷ್ಣತೆ ಒತ್ತಡಕ್ಕೆ ಒಳಗಾಗ್ತವೋ ಅಥವಾ ಕೆಲವೊಂದ್ಸಲ ಏನಾಗುತ್ತಪ್ಪ ಅಂದ್ರೆ ಅತಿ ಹೆಚ್ಚು ಮೇವು ಕೊಟ್ಟಾಗ ಅತಿ ಹೆಚ್ಚು ಆಹಾರ ಕೊಟ್ಟಾಗ ಕರುಳಿನಲ್ಲಿ ಸಂಕುಚಿತ ಕ್ರಿಯೆಗಳು ಆಗೋದಿಲ್ಲ. ಆಗ ಏನಾಗುತ್ತೆ, ಸೂಕ್ಷ್ಮಾಣುಗಳು ದೇಹದಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟು ವಿಷಯವನ್ನು ಹೆಚ್ಚು ಉತ್ಪಾದನೆ ಮಾಡಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಈ ರೋಗ ಉಲ್ಬಣಗೊಳ್ಳುತ್ತೆ. ಇದು ಇಷ್ಟು ರೋಗದ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಇನ್ನು ಈ ರೋಗದ ಪ್ರಸಾರ ಹೇಗ್ ನಡೆಯುತ್ತೆ ಅಂತ ತಿಳಿಸ್ಕೊಡಿ. ರೋಗದ ಪ್ರಸಾರ ಅಂತ ನಾನು ಮೊದಲೇ ಹೇಳಿದೆ, ಈ ರೋಗಾಣುಗಳು ಸಾಮಾನ್ಯವಾಗಿ ದೇಹದಲ್ಲೇ ಇರ್ತವೆ. ಯಾವಾಗ ನಾವು ದೇಹದಲ್ಲಿ ಒತ್ತಡ ಜಾಸ್ತಿ ಆದಾಗ ಅಥವಾ ದೇಹದಲ್ಲಿ ಕರುಳಿನ ಸಂಕುಚಿತ ಕ್ರಿಯೆ ಕಮ್ಮಿ ಆದಾಗ ರೋಗಾಣುಗಳು ವೃದ್ಧಿಸ್ಬಿಟ್ಟು ರೋಗವನ್ನು ಉತ್ಪತ್ತಿ ಮಾಡ್ತವೆ. ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಕೆಲವೊಂದ್ಸಲ ಈ ರೋಗಾಣುಗಳು ಮಣ್ಣಿನ ಮೂಲಕ ಅಂದ್ರೆ ಕಲುಷಿತವಾಗಿರ್ತಕ್ಕಂಥ ಆಹಾರವನ್ನು ನೀಡಿದಾಗ ಆ ಕಲುಷಿತ ಆಹಾರದ ಮೂಲಕ ದೇಹಕ್ಕೆ ಒಳಗೆ ಹೋಗಿಬಿಟ್ಟು ರೋಗವನ್ನು ಉಂಟು ಮಾಡಬಹುದು. ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದ್ರೆ ದೇಹದಲ್ಲೇ ಇರೋದ್ರಿಂದ ಈ ಕಾರಣಗಳು ಅಂದ್ರೆ ಅತಿ ಹೆಚ್ಚಾಗಿ ಆಹಾರ ನೀಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲೇ ಉತ್ಪತ್ತಿ ಮಾಡಿಬಿಟ್ಟು ವಿಷಾಂಶವನ್ನ ರೋಗವನ್ನ ದೇಹಕ್ಕೆ ಹರಡುತ್ತೆ. ಆದ್ರೆ ಇದು ಒಂದು ಸಾಂಕ್ರಾಮಿಕ ರೋಗ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಇದು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡೋದಿಲ್ಲ. ಮೊದಲನೇದಾಗಿನೇ ಇವು ದೇಹದಲ್ಲಿ ಇರ್ತವೆ, ಹಂಗಾಗಿ ಅಲ್ಲೇ ಉತ್ಪತ್ತಿ ಮಾಡ್ತವೆ, ಹಂಗೆ ರೋಗ ಉಂಟು ಮಾಡ್ತವೆ. ಹಂಗಾಗಿ ಕೆಲವೊಂದು ಕಾರಣಗಳಿಂದ ಉತ್ಪತ್ತಿ ಆಗ್ಬಿಟ್ಟು ಅದು ದೇಹಕ್ಕೆ ಉಲ್ಬಣ ಆಗುತ್ತೆ. ಹಂಗಾಗಿ ನಾವು ಸಾಂಕ್ರಾಮಿಕ ರೋಗ ಅಂತ ಅಷ್ಟು ಖಡಾಖಂಡಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರೋಗಕಾರಕ ವಿಧಾನಗಳು ಹೇಗಿರುತ್ತೆ ಅಂತ ತಿಳಿಸ್ಕೊಡಿ ಡಾಕ್ಟ್ರೆ. ರೋಗಕಾರಕ ವಿಧಾನಗಳು ಅಂತಂದ್ರೆ ರೈತ ಬಾಂಧವರಿಗೆ ಒಂದು ಮಾತು ಹೇಳ್ತೀನಿ, ಇದು ವಿಷಯುಕ್ತ ಅಂತ ಏನ್ ಮಾತಾಡಿದ್ನಲ್ಲ ಅದ್ರ ಬಗ್ಗೆನೆ ಸಂಬಂಧಪಡುತ್ತೆ. ಒಮ್ಮೆ ಈ ವಿಷ ದೇಹದಲ್ಲಿ ಉತ್ಪತ್ತಿ ಆಯ್ತು ಅಂತಂದ್ರೆ ಅದು ದೇಹದಲ್ಲಿ ಏನ್ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ಸೂಕ್ಷ್ಮಾಣುಗಳು ದೇಹಕ್ಕೆ ಒಳಗಡೆ ಹೋದ ನಂತರ ಮೊದಲನೇದಾಗಿ ಈ ಮೆಲುಕು ಚೀಲ ಅಂತ ಏನ್ ಕರಿತೀವಿ ಅಲ್ಲಿ ಹೋಗ್ತವೆ. ಅಲ್ಲಿಂದ ಮುಂಗರಳು ಅಂದ್ರೆ ಡಿಯೋಡೆನಮ್ ಅಂತ ನಾವು ಕರಿತೀವಿ, ಮುಂಗಳಿನ ಬಾಕಿ ಹೋಗಿ ಶೇಖರಣೆಗೊಳ್ತವೆ. ಆಗ ನಾವು ಆಹಾರ ಹೆಚ್ಚಾಗಿ ನೀಡಿದ ತಕ್ಷಣ ಏನಾಗುತ್ತಪ್ಪ ಅಂದ್ರೆ ಕರುಳಿನ ಸಂಕುಚಿತ ಕ್ರಿಯೆ ಕಮ್ಮಿ ಆಗ್ಬಿಡುತ್ತೆ, ಸೊ ವಿಷ ಉತ್ಪತ್ತಿ ಆಗ್ಬಿಡುತ್ತೆ. ಉತ್ಪತ್ತಿ ಆಗಿರ್ತಕ್ಕಂಥ ವಿಷ ಏನಾಗುತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಹರಡ್ಬಿಡುತ್ತೆ. ಅತಿ ಮುಖ್ಯವಾಗಿ ನರಮಂಡಲದ ಭಾಗ ತೊಂದರೆ ಒಳಪಡುತ್ತೆ. ಈ ನರಮಂಡಲ ತೊಂದರೆ ಆದಾಗ ಏನಾಗುತ್ತೆ ಅಂತಂದ್ರೆ ನರಮಂಡಲದ ಕೆಲಸ ಮಾಡ್ತಕ್ಕಂಥ ನಿಲ್ಸಿಬಿಡುತ್ತೆ. ಸೊ ಪ್ರಾಣಿಗಳಲ್ಲಿ ಮೂಮೆಂಟ್ ಅಂದ್ರೆ ನಾವು ಅದಕ್ಕೆ ನಡೆಯೋದು ಗಿಡಿಯೋದು ಎಲ್ಲಾ ಚಲನಶಕ್ತಿಗಳೆಲ್ಲ ಸಂಪೂರ್ಣವಾಗಿ ನಿಂತು ಬಿಡ್ತವೆ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ. ಇನ್ನು ನಮ್ಮ ರೈತ ಬಾಂಧವರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಈ ಕರುಳು ಬೇನೆ ಬಂದಿದೆ ನಮ್ಮ ಆಡು ಮತ್ತೆ ಮೇಕೆಗಳಿಗೆ ಅಂತ ನಾವು ಗುರುತಿಸಬೇಕು ಅನ್ನೋದಾದ್ರೆ ಏನೆಲ್ಲ ರೋಗ ಲಕ್ಷಣಗಳನ್ನ ನಾವು ಕಂಡುಹಿಡಬಹುದು ಅಥವಾ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು, ಹಾಗಾಗಿ ಈ ರೋಗದ ಲಕ್ಷಣಗಳು ಹೇಗಿರುತ್ತೆ ಡಾಕ್ಟ್ರೆ? ಮೊದಲನೇದಾಗಿ ಈ ರೋಗ ಅತಿ ಹೆಚ್ಚಾಗಿ ಸುಮಾರು 2-4 ತಿಂಗಳ ಒಳಗಿನ ಮರಿಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ಯಾಕೆಂದ್ರೆ ಚಿಕ್ಕ ಮರಿಗಳಲ್ಲೇ ಹೆಚ್ಚಾಗಿ ಕಂಡು ಬರೋದ್ರಿಂದ ದೊಡ್ಡ ಮರಿಗಳಲ್ಲಿ ಕಂಡು ಬರಲ್ಲ ಅಂತಲ್ಲ, ಅವುಗಳಲ್ಲೂ ಕಂಡು ಬರುತ್ತೆ. ಅತಿ ಹೆಚ್ಚಾಗಿ ಚಿಕ್ಕ ಮರಿಗಳಲ್ಲೇ ಜಾಸ್ತಿ ಈ ರೋಗ ಕಂಡು ಬರುತ್ತೆ. ಒಂದು ಸಲ ರೋಗ ಬಂತು ಅಂತಂದ್ರೆ ಸುಮಾರು 2-12 ಅವಧಿಗೆ ರೋಗದ ಉಲ್ಬಣತೆ ಎಷ್ಟಿರುತ್ತಪ್ಪ ಅಂದ್ರೆ ಜಾಸ್ತಿ ಇದ್ರೆ ಬಂದ 2 ಸತ್ತೋಗ್ಬಹುದು ಮರಿಗಳು. ಕೆಲವೊಮ್ಮೆ 12 ತನಕನೂ ಸಹ ಮುಂದುವರಿಬಹುದು. ದೊಡ್ಡ ಕುರಿಗಳಲ್ಲಿ 24 ತನಕನೂ ಸಹ ಜೀವ ಇರ್ತವೆ. ಹಂಗಾಗಿ ಜಾಸ್ತಿ ಅಂತ ಹೇಳಬೇಕು ಅಂತಂದ್ರೆ 24 ತನಕ ಇದು ರೋಗ ಇರುತ್ತೆ. ಒಂದು ದಿನ ಇರಬಹುದು. ಏನಪ್ಪ ಪ್ರಮುಖ ಚಿಹ್ನೆಗಳು ಈ ರೋಗದವು ಅಂತಂದ್ರೆ ಮಾಂದ್ಯತೆ ಅಂತ ನಾವು ಏನ್ ಕರಿತೀವಿ, ಒಂಥರ ನಿತ್ರಾಣ ಆಗಿರ್ತಕ್ಕಂಥದ್ದು, ನಿಸ್ತೇಜತೆ ಅಂತ ಕರಿತೀವಿ, ಅದು ಆಗ್ತಕ್ಕಂಥದ್ದು, ಆಕಳಿಸ್ತಕ್ಕಂಥವು ಮರಿಗಳು ಆಕಳಿಸಬಹುದು. ಮುಖದ ಮೇಲೆ ಒಂದು ರೀತಿ ಅಸಾಮಾನ್ಯವಾಗಿರ್ತಕ್ಕಂಥ ಚಲನೆ, ಲವಲವಿಕೆ ಇಲ್ಲದೆ ಇರತಕ್ಕಂಥದ್ದು ಅದು ನೋಡ್ತೀವಿ. ಆಹಾರ ತಿನ್ನಲು ನಿರಾಸಕ್ತಿಯನ್ನ ತೋರಿಸ್ತಕ್ಕಂಥದ್ದು. ತೀವ್ರವಾದ ಸ್ಥಿತಿಯಲ್ಲಿ ಒಂದ್ ರೀತಿ ಒದ್ದಾಟ, ಕಾಲುಗಳನ್ನ ಒಂದ್ ರೀತಿ ನಾವು ಸೈಕ್ಲಿಂಗ್ ಹೆಂಗ್ ಮಾಡ್ತೀವಿ, ಪೆಡ್ಲಿಂಗ್ ಅಂತ ಏನ್ ಕರಿತೀವಿ, ಈ ರೀತಿ ನಾವು ಕಾಲು ಒದ್ದಾಡ್ತಕ್ಕಂಥದ್ದು, ಬಾಯಲ್ಲಿ ಜೊಲ್ಲು ಬರ್ತಕ್ಕಂಥದ್ದು, ಬಾಯಲ್ಲಿ ಕೆಲವೊಮ್ಮೆ ನೊರೆನೂ ಸಹ ಬರ್ತದೆ. ಇದಲ್ಲದೆ ಕೆಲವೊಮ್ಮೆ ಏನಾಗತ್ತಪ್ಪ ಅಂತಂದ್ರೆ ಅಂಟಿನಂತಹ ಬೇದಿನ ಸಹ ಆಗ್ತಕ್ಕಂಥದ್ದು ನಾವು ನೋಡಿವಿ. ನಡುಕ ಒಂದ್ ರೀತಿ ಮೈ ಜಲಗಿಸ್ತಕ್ಕಂಥದ್ದು, ಮೈ ಒಂಥರ ನಡುಕ ಅಂತ ಏನ್ ಕರಿತೀವಿ ಅದಾಗ್ತಕ್ಕಂಥದ್ದು. ಹಾಗೇನೆ ಮಲಗೆ ಇರ್ತವೆ, ಎದ್ದಿನ್ಕೊಳ್ಳೋದೇ ಇಲ್ಲ ಮರಿಗಳು, ದೊಡ್ಡ ಪ್ರಾಣಿಗಳು ಸಹ ಕೆಲವೊಂದ್ಸಲ ಹಿಂಗ ಆಗ್ತದೆ. ಬೆನ್ನು ಮೂಳೆ ಮಧ್ಯಭಾಗದಲ್ಲಿ ಕೆಳಗೆ ಬಾಗಿದಂತೆ ಕಂಡು ಬರುತ್ತೆ, ಹೊಟ್ಟೆ ನೋವು ಜಾಸ್ತಿ ಇರುತ್ತೆ. ಬೆನ್ನು ಮೂಳೆ ಮಧ್ಯಭಾಗ ಹೊಟ್ಟೆ ಒಂಥರ ಜೋತ್ ಬಿದ್ದಂಗೆ ಅಂತ ಏನ್ ಕರಿತೀವಿ, ಈ ರೀತಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತೇವೆ. ದೊಡ್ಡ ಕುರಿಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ರೋಗ ಸುಮಾರು 24 ತನಕನೂ ಸಹ ಇರ್ತದೆ. ರೋಗಗ್ರಸ್ತ ಕುರಿಗಳಲ್ಲಿ ಮಂದೆಯಿಂದ ಒಂದ್ ರೀತಿ ದೂರ ಸರ್ಕೊಂಡ್ಬಿಟ್ಟಿರ್ತೇವೆ, ಬೇರೆ ಮಂದೆಗಳ ಜೊತೆ ಸೇರ್ಕೊಳ್ಳೋದಿಲ್ಲ, ಏನೋ ಒಂದ್ ದೇಹದಲ್ಲಿ ಒಂದು ತೊಂದರೆ ಆಗ್ತಾ ಇರುತ್ತೆ, ಮಂದೆಯಿಂದ ದೂರ ಸರ್ಕೊಂಡ್ಬಿಡ್ತದೆ. ದೊಡ್ಡ ಕುರಿಗಳು ಕಾಲಿನ ಬಾಗುವಿಕೆ ಕಂಡು ಬರುತ್ತೆ. ಅವ್ಯವಸ್ಥಿತವಾಗಿ ಉಸಿರಾಟ ಸರಿಯಾಗಿ ಉಸಿರಾಟ ಮಾಡೋದಿಲ್ಲ. ಜ್ವರ ಅಂತೂ ಸಾಮಾನ್ಯವಾಗಿ ಮೊದಲನೇ ಭಾಗದಲ್ಲಿ ಇದ್ದೇ ಇರುತ್ತೆ. ಕೊನೆಯ ಭಾಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೊಟ್ಟೆ ತುಂಬಾ ಊತ್ಕೊಂಡ್ಬಿಡುತ್ತೆ, ಹೊಟ್ಟೆ ಊತ ಕಂಡು ಬರುತ್ತೆ. ಹಲ್ಲುಗಳು ಕಡಿತಕ್ಕಂಥದ್ದು ಸಹ ಬಹಳಷ್ಟು ಸಾಮಾನ್ಯವಾಗಿ ನಾವು ಗಮನಿಸಿದೀವಿ. ಜೊಲ್ಲು ಸೋರಿಸ್ತಕ್ಕಂಥದ್ದು ಸಹ ಇವು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು. ಈ ಒಂದು ಚಿಹ್ನೆಗಳನ್ನ ಗಮನಿಸಿಕೊಂಡಾಗ ನಮ್ಮ ರೈತ ಬಾಂಧವರಿಗೆ ಅನ್ನಿಸಬಹುದು, ಸೊ ಇದು ಕರುಳು ಬೇನೆ ಇರಬಹುದು ಅಂತ ಹೇಳಿ ಅನ್ಕೊಳ್ಬಹುದು. ಡಾಕ್ಟರ್, ಇಷ್ಟೆಲ್ಲ ರೋಗ ಲಕ್ಷಣಗಳನ್ನ ಗಮನಿಸಿದ ನಂತರ ಆಡು ಅಥವಾ ಮೇಕೆಗೆ ಈ ಕರುಳು ಬೇನೆ ಬಂದಿದೆ ಅಂತ ಆದ್ಮೇಲೆ ನಾವು ಅದಕ್ಕೆ ಚಿಕಿತ್ಸೆಯನ್ನ ಕೊಡಿಸೋದು ಹೇಗೆ? ಚಿಕಿತ್ಸೆ ಇದೆಯಾ ಅಥವಾ ಇದ್ರೆ ಕೊಡಿಸೋದು ಹೇಗೆ? ಈ ರೋಗಕ್ಕೆ ಚಿಕಿತ್ಸೆ ಇಲ್ಲ ಅಂತ ಹೇಳಕ್ಕಿಂತ ಈ ರೋಗದ ಒಂದು ಸಮಯನೇ ಕಮ್ಮಿ. ಈ ಕರುಳು ಬೇನೆಯಲ್ಲಿ ಸಾವಿನ ಪ್ರಮಾಣ ತುಂಬಾ ಜಾಸ್ತಿ ಇರುತ್ತೆ. ಒಂದು ಮಂದೆಯಲ್ಲಿ ಸುಮಾರು 100 ಕುರಿ ಇದ್ರು ಅಂತ ಹೇಳಿದ್ರೆ 10 ಕುರಿಗೆ ಬಂತು ಅಂದ್ರೆ 10 ಸಾಯ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಇದಕ್ಕೆ ನಾವು ಮಾರ್ಟಾಲಿಟಿ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಕರಿತೀವಿ, 10 ಕುರಿಗಳು ಸಾಯ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಚಿಕಿತ್ಸೆನ ಮಾಡಬಹುದು, ಮಾಡಿದ್ರು ಸಹ ಚಿಕಿತ್ಸೆ ಫಲಕಾರಿಯಾಗ್ತಕ್ಕಂತ ಒಂದು ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ರೋಗ ಬಂದ ನಂತರ ನಾವು ಕಷ್ಟಪಡೋದಕ್ಕಿಂತ ಬರೋದಕ್ಕಿಂತ ಮೊದಲು ನಾವು ಮುಂಜಾಗ್ರತಾ ಕ್ರಮಗಳನ್ನ ಅನ್ಸ್ಕೊಂಡ್ಸೋದು ಬಹಳವಾಗಿ ಮುಖ್ಯ. ಹಂಗಾಗಿ ನಾವು ರೈತ ಬಾಂಧವರು ರೋಗ ಬರೋದಕ್ಕಿಂತ ಮುಂಚೆನೆ ಗಮನಿಸ್ಬಿಟ್ಟು ಈ ರೋಗ ತಡೆಗಟ್ಟದ ಹೇಗೆ ಅಂತಕ್ಕಂತ ತಿಳ್ಕೊಂಡಿದ್ದೀಯಲ್ಲ, ಅದು ಬಹಳ ಮುಖ್ಯ. ಯಾಕೆಂತಂದ್ರೆ ಯಾವುದೇ ಒಂದು ಕಾಯಿಲೆ ಬರೋಕ್ಕಿಂತ ಮುಂಚೆ ನಾವು ಆ ಕಾಯಿಲೆ ಬರದ ಇರೋದ ಹಾಗೆ ಯಾವ ತರ ತಡೆಗಟ್ಟಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ, ಪ್ರತಿಯೊಂದು ಮನುಷ್ಯರಲ್ಲಾಗಿರ್ಬೋದು ಅಥವಾ ಪ್ರಾಣಿಗಳಲ್ಲಾಗಿರ್ಬೋದು. ಹಾಗೇನೆ ಈ ಒಂದು ರೋಗದ ವಿಚಾರಕ್ಕೆ ಬಂದ್ರೆ ಇದನ್ನ ನಾವು ಹೇಗೆ ನಿಯಂತ್ರಣ ಮಾಡಬಹುದು ಅಂತ ಹೇಳ್ತಾರೆ? ನಿಯಂತ್ರಣ ಹೇಗೆ ಮಾಡಬಹುದು? ಬಹಳ ಸರಳವಾಗಿರ್ತಕ್ಕಂಥ ವಿಧಾನಗಳು ಏನಪ್ಪಾ ಅಂದ್ರೆ, ಯಾರು 1 2 ಕುರಿ ಈ ತರ ಸಾಕಿರ್ತೀರಾ, ಆದಷ್ಟು ಅತಿ ಹೆಚ್ಚಾಗಿ ಆಹಾರವನ್ನು ನೀಡತಕ್ಕಂಥದ್ದನ್ನ ಕಡಿಮೆ ಮಾಡಿ ಅವಶ್ಯಕತೆ ತಕ್ಕಂಗೆ ಆಹಾರ ನೀಡಬೇಕು. ನಾವೇನ್ ಮಾಡ್ತೀವಿ, ಸಾರಜನಕ ಜಾಸ್ತಿ ತಿನ್ನಿ, ಸಸಾರಜನಕ ಅಂತ ಏನ್ ಕರಿತೀವಿ ಪ್ರೋಟೀನ್ ಪದಾರ್ಥಗಳನ್ನ ಜಾಸ್ತಿ ತಿನ್ನಿಸ್ತೀವಿ, ಅಂತ ಕುರಿಗಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಸೊ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಸಸಾರಜನಕ ತಿನ್ನಿಸ್ ಜೊತೆಗೆ ಏನಪ್ಪಾ ಅಂದ್ರೆ ನಾರಿನಂಶ ಜಾಸ್ತಿ ಕೊಟ್ಟರೆ ಏನಾಗತ್ತಪ್ಪ ಅಂದ್ರೆ ಕರುಳಿನ ಆಕ್ಟಿವಿಟಿ ಅಂದ್ರೆ ಸಂಕುಚಿತ ಕೆಲಸಗಳು ಏನಿರ್ತಾವಲ್ಲ ಅವು ಚೆನ್ನಾಗಿ ನಡೀತವೆ, ಸಹಕಾರಿ ಆಗ್ತವೆ. ಆಗ ಏನಾಗುತ್ತೆ, ವಿಷಾಂಶ ದೇಹದಲ್ಲೇ ಉಳ್ಕೊಳ್ಳೋದ್ರ ಬದಲು ಎಕ್ಕೆ ಮೂಲಕ ಹೊರಗಡೆ ಬಂದ್ಬಿಡುತ್ತೆ. ಇದು ಬಹಳ ಮುಖ್ಯ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪ, ಕಾಳುಗಳನ್ನ ಅತಿಯಾಗಿ ತಿನ್ಸ್ತಕ್ಕಂಥದ್ದು, ಮೆಕ್ಕೆಜೋಳ ತುಂಬಾ ಕೊಡ್ತಕ್ಕಂಥದ್ದು, ಮೆಕ್ಕೆಜೋಳ ಪುಡಿ ತುಂಬಾ ತಿನ್ಸ್ತಕ್ಕಂಥದ್ದು, ಇದೆಲ್ಲ ಕಮ್ಮಿ ಮಾಡಬೇಕು. ಮತ್ತೆ ಅತಿ ಹೆಚ್ಚಾಗಿ ಹಾಲು ಕುಡಿಸ್ತಕ್ಕಂಥದ್ದು ಕುಡಿಸಬಾರ್ದು, ಅತಿ ಹೆಚ್ಚಾಗಿ ಕುಡಿಸಬಾರ್ದು. ಆಗಿದ್ದಾಗೆ ಕುಡಿಸೋದು ಒಳ್ಳೇದು. ಒಂದೇ ಸಲ ನೀವು ತುಂಬಾ ಹಾಲು ಕುಡಿಸಿರಿ ಅಂತಂದ್ರೆ ಅವಾಗ ಏನಾಗುತ್ತೆ, ಹೊಟ್ಟೆ ಕಟ್ಕೊಂಡ್ಬಿಟ್ಟು ಈ ರೋಗ ಇದಾಗುತ್ತೆ. ಅದು ಒಂದು ರೈತರು ಮಾಡ್ಬೇಕಿರತಕ್ಕಂಥ ಮೊದಲನೇ ಕೆಲಸ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಲಸಿಕೆ. ಅದೃಷ್ಟಶಾಲಿಗಳು ನಾವು ಏನಪ್ಪ ಅಂತಂದ್ರೆ, ಸರ್ಕಾರ ಉಚಿತವಾಗಿ ಲಸಿಕೆಯನ್ನ ಕೊಡ್ತಾ ಇದೆ. ಈ ಕರುಳುಬೇನೆಗೆ ಸಂಬಂಧಪಟ್ಟಂತೆ ಉಚಿತವಾಗಿ ಎಲ್ಲಾ ಪಶು ಆಸ್ಪತ್ರೆಗಳ ಮೂಲಕ ಲಸಿಕೆಯನ್ನ ಕೊಡ್ತಾ ಇರೋದ್ರಿಂದ ರೈತ ಬಾಂಧವರು ಲಸಿಕೆಯನ್ನ ಹಾಕಿಸ್ಕೊಳ್ತಕ್ಕಂಥದ್ದು ಮರಿಗಳಿಗೆ ಬಹಳ ಮುಖ್ಯ. 3 ತಿಂಗಳಿಗೂ ಮೇಲ್ಪಟ್ಟಂತ ಮರಿಗಳಿಗೆ, ಇವನ್ ಗಬ್ಬ ಇರತಕ್ಕಂಥ ತಾಯಿ ಕುರಿಗೂ ಸಹ ನಮ್ಮ ಲಸಿಕೆ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂತಂದ್ರೆ ಗಬ್ಬ ಇರತಕ್ಕಂಥ ತಾಯಿ ಮರಿ ಮರಿ ಹಾಕಿದ ನಂತರ ಮರಿಗಳು ಸುಮಾರು 3 ತಿಂಗಳ ತನಕ ಅದು ರೋಗ ನಿರೋಧಕ ಶಕ್ತಿ ಹಂಗೆ ಇರುತ್ತೆ. ಹಂಗಾಗಿ ಈ ಮಳೆಗಾಲ ಶುರು ಆಗೋದಕ್ಕಿಂತ ಮುಂಚೆ ಕುರಿಗಳ ಕರುಳು ಬೇನೆ ವಿರುದ್ಧ ಲಸಿಕೆಯನ್ನ ಹಾಕಿಸ್ಕೊಳ್ಬೇಕು. ವರ್ಷಕ್ಕೆ 2 ಬಾರಿ ಹಾಕ್ಸ್ಕೊಂಡ್ರೆ ತುಂಬಾ ಒಳ್ಳೇದು. ಕೆಲವ್ರು ಏನ್ ಮಾಡ್ತಾರೆ, ವರ್ಷಕ್ಕೆ 1 ಬಾರಿ ಹಾಕ್ಸ್ಕೊಂತಾರೆ ಸಾಕು ಅಂತ ಸುಮ್ಕಾಗ್ಬಿಡ್ತಾರೆ. ಆದ್ರೆ ನಾವ್ ಹೇಳ್ತಕ್ಕಂಥದ್ದು ಏನಪ್ಪ ಅಂದ್ರೆ, ವರ್ಷಕ್ಕೆ 2 ಬಾರಿ, 6 ತಿಂಗಳಿಗೊಮ್ಮೆ ಈ ಎಂಟ್ರೋಟಾಕ್ಸಿಮಿಯಾ ಅಂತೇನು ಕರುಳು ಬೇನೆ ಅಂತ ಹೆಂಗ್ ಕರಿತೀವಿ, ಈ ರೋಗದ ವಿರುದ್ಧ ಲಸಿಕೆ. ಇದೇ ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ನಿಯಂತ್ರಣ ಕ್ರಮ. ಇದನ್ನ ಬಿಟ್ಟು ಯಾವುದೇ ಕಾರ್ಯಕ್ರಮಗಳು ಅಷ್ಟೊಂದು ನಿಮಗೆ ಫಲಕಾರಿ ಆಗಲಾರದು. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳ ಸುಲಭವಾಗಿರ್ತಕ್ಕಂಥದ್ದು. ಆಸ್ಪತ್ರೆಗೆ ಹೋದ್ರೆ ಸಾಕು, ಡಾಕ್ಟರ್ ಕೇಳಿದ್ರೆ ಖಂಡಿತವಾಗಿ ಉಚಿತವಾಗಿ ನಿಮಗೆ ಲಸಿಕೆಯನ್ನು ಹಾಕೊಡ್ತಾರೆ. ನಿಮ್ಮಲ್ಲಿ ಕುರಿಗಳ ಸಂಖ್ಯೆ ಜಾಸ್ತಿ ಇತ್ತ, ಡಾಕ್ಟರ್ನೇ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆ ಮನೆಗೆ ಬಂದ್ಬಿಟ್ಟು ನಿಮಗೆ ಲಸಿಕೆಯನ್ನು ಹಾಕೊಡ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ರೈತ ಬಾಂಧವರು ಹೆಚ್ಚಿನ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಬಹಳ ಪ್ರಮುಖವಾಗಿ ನಮ್ಮ ರೈತ ಬಾಂಧವರು ಈ ವಿಚಾರವನ್ನ ಗಮನಿಸ್ಕೋಬೇಕು. ಅಂದ್ರೆ ವರ್ಷಕ್ಕೆ 2 ಬಾರಿನಾದ್ರೂ ಹಾಕ್ಸೋದು ಬಹಳ ಒಳ್ಳೆಯದು. ಮತ್ತೆ ಸಾಲದಿದ್ದಕ್ಕೆ ಇದನ್ನ ಸರ್ಕಾರದ ವತಿಯಿಂದ ಉಚಿತವಾಗಿ ನೀಡ್ತಾರೆ. ಮತ್ತಿನ್ನೊಂದು ವಿಚಾರ ಏನು ಅಂತಂದ್ರೆ, ಮಳೆಗಾಲಕ್ಕಿಂತ ಮೊದಲು ಈ ಒಂದು ಲಸಿಕೆಯನ್ನ ತಮ್ಮ ಒಂದು ತಿಂಗಳ ಮೊದಲು ಲಸಿಕೆಯನ್ನು ಹಾಕ್ಸ್ಕೊಂಡು ಬಹಳ ಒಳ್ಳೇದು. ಡಾಕ್ಟರ್, ಈ ಒಂದು ವಿಚಾರಕ್ಕೆ ಪೂರಕವಾಗಿ ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಕಿವಿ ಮಾತೇನು? ಈ ಕರುಳು ಬೇನೆ ಅಂತಕ್ಕಂಥದ್ದು ಅತಿ ಮಾರಕ ಕಾಯಿಲೆ ಅಂತಕ್ಕಂಥದ್ದು ಮೊದಲು ನಿಮ್ ತಲೆ ಮೇಲೆ ಇರ್ಬೇಕು ರೈತರಿಗೆ. ಯಾಕೆ ಅಂತಂದ್ರೆ ರೋಗ ಬಂದ ಮೇಲೆ ನೀವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಚಿಕಿತ್ಸೆ ಯಾವುದೇ ಕಾರಣಕ್ಕೂ ಫಲಕಾರಿ ಆಗ್ತಕ್ಕಂಥದ್ದು ತುಂಬಾ ವಿರಳ. ಹಾಗಾಗಿ ಮೊದಲನೇ ನೀವು ಎಲ್ಲಾ ಕುರಿಗಳಿಗೂ ಲಸಿಕೆಯನ್ನ ನೀವು ಹಾಕ್ಸ್ಕೋಬೇಕು. ಎಲ್ಲಾ ಕುರಿಗಳಿಗೂ ಹಾಕ್ಸ್ಕೊಳ್ಳಿ. ಆದಷ್ಟು ಗಬ್ಬ ಇರ್ತಕ್ಕಂಥ ಕುರಿಗಳಿಗೆ ಕಳ ಖಂಡಿತವಾಗಿ ನೀವು ಹಾಕ್ಸ್ತಕ್ಕಂಥದ್ದು ಬಹಳ ಮುಖ್ಯ. ಎರಡನೇ ಅಂಶ ಏನಪ್ಪ ಅಂದ್ರೆ, ಕುರಿಗಳಿಗೆ ಆಹಾರ ಜೊತೆಗೆ ಈ ನಾರಿನಂಶ ಇರ್ತಕ್ಕಂಥ ಹುಲ್ಲುಗಳನ್ನ ಇಂತ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅತಿ ಹೆಚ್ಚಾಗಿ ಆಹಾರವನ್ನ ನೀಡಬೇಡಿ. ಕಾಲಕಾಲಕ್ಕೆ ತಕ್ಕಂಗೆ ಎಷ್ಟು ಬೇಕಷ್ಟು ಪೋಷಕಾಂಶಗಳು ಯುಕ್ತ ಆಹಾರವನ್ನ ನೀಡ್ತಕ್ಕಂಥದ್ದು. ಒಂದು ಕುರಿ ಅಥವಾ 2 ಕುರಿ ಸಾಕಿರ್ತ ಮುದ್ದಾಗಿ ಸಾಕಿರ್ತಕ್ಕಂಥವ್ರು ನಮ್ಮ ಕುರಿ ಚೆನ್ನಾಗಿಲಿ ಅಂತೇಳಿ ತುಂಬಾ ತಿನ್ಸ್ತಕ್ಕಂಥದ್ದು ಅದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು. ಸಮಯ ಸಮಯ ತಕ್ಕಂಗೆ ಎಷ್ಟು ಬೇಕಷ್ಟು ತಿನ್ನಿಸ್ಲಿ. ಹಾಲನ್ನು ಅತಿಯಾಗಿ ಕುಡಿಸ್ತಕ್ಕಂಥದ್ದನ್ನು ಸಹ ನಾವು ಕಮ್ಮಿ ಮಾಡಬೇಕು. ಒಳ್ಳೇದು ಡಾಕ್ಟ್ರೆ. ಇದುವರೆಗೆ ಮೇಕೆ ಮತ್ತು ಆಡುಗಳಲ್ಲಿ ಕಂಡುಬರ್ತಕ್ಕಂತಹ ಈ ಕರುಳು ಬೇನೆ ಈ ವಿಚಾರಕ್ಕೆ ಪೂರಕವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನು ಈ ವಿಚಾರಕ್ಕೆ ಪೂರಕವಾಗಿ ಮತ್ತಷ್ಟು ಮಾಹಿತಿಗಳು ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಲಭ್ಯರಾಗ್ತೀರಿ, ತಮ್ಮ ಸಂಪರ್ಕ ಸಂಖ್ಯೆಯನ್ನ ತಿಳಿಸ್ಕೊಡಿ. ನನ್ನ ಮೊಬೈಲ್ ಸಂಖ್ಯೆಯನ್ನ ಬರ್ಕೊಳ್ಳಿ, 9481 6212 1 3 4. ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸಿ ಡಾಕ್ಟ್ರೆ. 9481 6212 1 3 4. ಈ ನಂಬರ್ಗೆ ಸಂಪರ್ಕಿಸಿದ್ರೆ ಮಾಹಿತಿನ ತಿಳಿಸ್ತೇವೆ. ಒಳ್ಳೇದು ಡಾಕ್ಟ್ರೆ. ಇದುವರೆಗೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವ ಕರುಳು ಬೇನೆ ಈ ವಿಚಾರಕ್ಕೆ ಪೂರಕವಾಗಿ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ. ತಮ್ಮೆಲ್ಲ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡು ಬರುವ ಕರುಳು ಬೇನೆ ಈ ವಿಚಾರಕ್ಕೆ ಪೂರಕವಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟವರು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಮುದಾಯ ಆರೋಗ್ಯ ಅಧ್ಯಯನ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಪಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದುವರೆಗೆ ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವ ನೀಲಿ ನಾಲಿಗೆ ರೋಗ ಮತ್ತು ಕರುಳು ಬೇನೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಜಿಕೆ ಚೇತನ್ ಕುಮಾರ್ ಮತ್ತು ಡಾಕ್ಟರ್ ಎಸ್ಪಿ ಸತೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸ್ವದೇಶಿ ತಳಿಗಳ ಸಂರಕ್ಷಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಮತ್ತು ಸಂವರ್ಧನೆ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಸ್ ನವೀನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು